ಕೊಲ್ಲೂರು, ಕದ್ರಾ, ಹೊನ್ನಾವರ, ಕುಮಟಾ 4, ಕೋಟಾ, ಸಿದ್ದಾಪುರ, ಗೇರುಸೊಪ್ಪ, ಮಂಕಿ, ಪಣಂಬೂರು 3, ಸುಬ್ರಹ್ಮಣ್ಯ, ಮಾಣಿ, ಮಂಗಳೂರು ವಿಮಾನ ನಿಲ್ದಾಣ, ಉಡುಪಿ, ಕಾರ್ಕಳ 2, ಮಂಗಳೂರು, ಸಿದ್ದಾಪುರ, ಯಲ್ಲಾಪುರ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಕರಾವಳಿಯ ಬಹುತೇಕ ಕಡೆ, ಒಳನಾಡಿನ ಕೆಲ ಕಡೆ ಗುಡುಗು ಸಹಿತ ಮಳೆ ಬೀಳುವ ಸಂಭವ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರದ್ದಾಭಕ್ತಿಯಿಂದ ಬಕ್ರೀದ್ ಆಚರಣೆ, ಸ್ನೇಹ ಸೌಹಾರ್ದತೆಗೆ ಪ್ರೇರಣಾದಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಭವಿಷ್ಯದಲ್ಲಿ ಉತ್ತಮ ರಾಜಕಾರಣಿಗಳನ್ನು ರೂಪಿಸಲು ರಾಜಕೀಯ ತರಬೇತಿ ಸಂಸ್ಥೆಯ ಸ್ಥಾಪನೆ, ಸ್ಪೀಕರ್ ಯುಟಿ ಖಾದರ್. ಪ್ಯಾನ್ ಆಧಾರ್ ಸಂಖ್ಯೆ ಜೋಡಣೆಗೆ ನಾಳೆ ಕೊನೆಯ ದಿನ. ಹಿಂದಿನ ಸರ್ಕಾರದ ಅವಧಿಯಲ್ಲಿನ ಕಾಮಗಾರಿಗಳ ಹಣ ಬಿಡುಗಡೆಗೆ ನೀಡಿದ್ದ ತಡೆ ತೆರವು, ಆರ್ಥಿಕ ಇಲಾಖೆ ಕಾರ್ಯದರ್ಶಿ ಸುತ್ತೋಲೆ. ಕಬ್ಬು ಬೆಳೆಗಾರರಿಗೆ ಸರಕು ಸಾಗಣೆ ದರ ಹೆಚ್ಚಳ, ಕೇಂದ್ರದ ನಿರ್ಧಾರದಿಂದ ರೈತರಿಗೆ ಅನುಕೂಲ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಸಮಯ 6:51. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಈಗ ವೃತ್ತಗಾನದಲ್ಲಿ ದೇಶಭಕ್ತಿ ಗೀತೆಗಳು. ಮಾತೆ ಸಕಲ ಧೈರ್ಯದಾತೆ ಸಕಲ ಧೈರ್ಯದಾತೆ ಭೂಮಂಡಲ ಏಕ ರಾಷ್ಟ್ರ ಭೂಮಂಡಲ ಏಕ ರಾಷ್ಟ್ರ ಸರ್ವವರ್ಣ ಮಾನವಾ ಸರ್ವವರ್ಣ ಮಾನವಾ ಕೃತಯುಗದ ಪರ್ವದಲ್ಲಿ ಕೃತಯುಗದ ಪರ್ವದಲ್ಲಿ ಕಲಿತನೋ ನವೋ ನವ ಕಲಿತನೋ ನವೋ ನವ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದರೆ ಸಮಯ 7 ಗಂಟೆ ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕೇಳುಗರೆ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತಿಮ್ಮಪ್ಪ ಎಚ್ ಗೌಡ ಅವರಿಂದ ಮೊದಲಿಗೆ ಕೃಷಿ ಮಾಹಿತಿ, ನಂತರ ಸಾವಯವ ತರಕಾರಿ ಬೇಸಾಯ ಕುರಿತು ಡಾ ಕೆಎಂ ಇಂದ್ರೇಶ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೇಳಿ ತಿಮ್ಮಪ್ಪ ಎಚ್ ಗೌಡ ಅವರಿಂದ ಕೃಷಿ ಮಾಹಿತಿ. ಮುಂಗಾರಿ ಜೋಳ. ಜೂನ್ ತಿಂಗಳು ಜೋಳದ ಬಿತ್ತನೆಗೆ ಸಕಾಲ ಆಗಿದ್ದು, ಜೂನ್ 5ನೇ ವಾರದೊಳಗೆ ಬಿತ್ತುವುದರಿಂದ ಬೆಳೆಯನ್ನು ಸುಳಿನೊಣದ ಬಾಧೆಯಿಂದ ತಪ್ಪಿಸಬಹುದು. ಮುಖ್ಯವಾದ ಸಂಕರಣ ತಳಿಗಳಾದ CSH 14 ಖುಷ್ಕಿ ಬಿತ್ತನೆಗೆ ಮತ್ತು CSH 16 ಹಾಗೂ CSH 30 ತಳಿಗಳನ್ನು ವಲಯ 3 ಮತ್ತು 8 ಖುಷ್ಕಿ ಹಾಗೂ ನೀರಾವರಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಸುಧಾರಿತ ತಳಿಗಳಾದ DSV 6 ಕಾಳು ಮಳೆಗೆ ಸಿಕ್ಕರೂ ಕಪ್ಪಾಗುವುದಿಲ್ಲ, ಕಾಳು ಮಳೆಗೆ ಸಿಕ್ಕರೂ ಕಪ್ಪಾಗುವುದಿಲ್ಲ ಮತ್ತು CSV 15 ಇವುಗಳನ್ನು ಕಾಳಿಗಾಗಿ ಮತ್ತು ಎಸ್ಎಸ್ವಿ 74 ತಳಿಯನ್ನು ರಸಭರಿತ ಹಸಿರು ಮೇವುಗಾಗಿ ವಲಯ 3 ಮತ್ತು 8 ಖುಷ್ಕಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಪ್ರತಿ ಎಕರೆಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಮತ್ತು ಸತುವಿನ ಸಲ್ಫೇಟನ್ನು ಸಮ ಪ್ರಮಾಣದಲ್ಲಿ ಕೊಡಬೇಕಾಗ್ತದೆ. ಅಲ್ಲದೆ 3 ಕಿಲೋಗ್ರಾಂ ಬಿತ್ತನೆ ಬೀಜ, 1.2 ರಿಂದ 2 ಟನ್ ಕೊಟ್ಟಿಗೆ ಗೊಬ್ಬರ ಬೇಕಾಗ್ತದೆ. ಬಿತ್ತುವಾಗ ವಲಯ 3 ಸಿಫಾರಿತ ಪ್ರಮಾಣದ ಅರ್ಧ ಭಾಗ ಸಾರಜನಕ, ಪೂರ್ತಿ ರಂಜಕ ಮತ್ತು ಪೊಟ್ಯಾಶ್ ಒದಗಿಸುವ ರಸಗೊಬ್ಬರಗಳನ್ನು ಕೊಡಬೇಕು. ಬಿತ್ತಿದ 30 ದಿನಗಳ ನಂತರ ಉಳಿದ ಅರ್ಧ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಪ್ರತಿ ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ಅಜೋಸ್ಪರಿಲಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಿ ಬಿತ್ತುವುದರಿಂದ ಸಿಫಾರಿಸಿದ ಸಾರಜನಕ ಪ್ರಮಾಣದಲ್ಲಿ 25% ಉಳಿತಾಯ ಮಾಡಬಹುದು. ಬೀಜವನ್ನು 45 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ, ಬೀಜದಿಂದ ಬೀಜಕ್ಕೆ 15 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಬೀಜವನ್ನು 2.5 ಸೆಂಟಿಮೀಟರ್ ಆಳದಲ್ಲಿ ಬಿತ್ತನೆ ಮಾಡಬೇಕು. ಜೋಡು ಸಾಲು ಪದ್ಧತಿಯಲ್ಲಿ ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್ ಹಾಗೂ ಜೋಡು ಸಾಲಿನಿಂದ 60 ಸೆಂಟಿಮೀಟರ್ ಅಂತರದಲ್ಲಿ ಬೆಳೆದು ಅಧಿಕ ಇಳುವರಿಯನ್ನು ಪಡೆಯಬಹುದು. ಕಳೆಯ ಹತೋಟಿ: ಬೀಜ ಬಿತ್ತಿದ ದಿನ ಅಥವಾ ಮರುದಿನ ಪ್ರತಿ ಎಕರೆಗೆ 0.4 ಕಿಲೋಗ್ರಾಂ ಅಟ್ರಾಜಿನ್, 50 WP ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನ ಮೇಲೆ ಸಿಂಪಡಿಸಬೇಕು. ಸಿಂಪರಣೆಯ ಸಮಯದಲ್ಲಿ ಮಣ್ಣು ಹುಡಿಯಾಗಿದ್ದು ಸಾಕಷ್ಟು ತೇವ ಹೊಂದಿರಬೇಕು. ಅಟ್ರಾಜಿನ್ ಪ್ರಮಾಣ ಶಿಫಾರಸಿನ ಪ್ರಮಾಣಕ್ಕಿಂತ ಹೆಚ್ಚಾದಲ್ಲಿ ಜೋಳದ ಮೊಳಕೆ ಪ್ರಮಾಣ ಮತ್ತು ಬೆಳೆ ಕುಂಠಿತವಾಗುತ್ತದೆ. ಕೃಷಿ ಹೊಂಡಗಳ ಸದ್ಬಳಕೆ, ಮಿಶ್ರ ಮೀನು ಸಾಕಾಣಿಕೆ: ಕರ್ನಾಟಕ ಸುಮಾರು 600,000 ಹೆಕ್ಟೇರ್ಗಳಷ್ಟು ಒಳನಾಡು ಜಲ ಸಂಪನ್ಮೂಲ ಹೊಂದಿದ್ದು, ಕಳೆದ 10 ವರ್ಷಗಳಿಂದ ಸರಾಸರಿ ಮೀನು ಉತ್ಪಾದನೆ ಅಂದಾಜು 10 ಲಕ್ಷ ಟನ್ ಇದೆ. ಮೀನು ಕೃಷಿಯನ್ನು ಇತರೆ ಉದ್ಯಮಗಳಂತೆ ಕಡಿಮೆ ಖರ್ಚಿನಲ್ಲಿ ಕೈಗೊಳ್ಳಬಹುದಾಗಿದೆ. ಮೀನು ಕೊಳ ಮತ್ತು ನೀರಿನ ಗುಣಧರ್ಮಗಳು: ಮೀನು ಪಾಲನೆಗೆ 0.25 ಎಕರೆಯಿಂದ 5 ಎಕರೆ ವಿಸ್ತೀರ್ಣವುಳ್ಳ ಕೊಳಗಳು ಅವಶ್ಯಕ. ಸುಮಾರು 3-4 ಅಡಿ ಆಳ ಕೊಳಗಳು ಆಕಾರದಲ್ಲಿ ಆಯತಾಕಾರ, ದುಂಡಾಗಿ ಇಲ್ಲವೇ ಚೌಕಾಕಾರದಲ್ಲಿ ಇರಬೇಕು. ಸಾಕಾಣಿಕೆ ಕೊಳದಲ್ಲಿ ಕನಿಷ್ಠ 3-4 ಅಡಿ ನೀರು ಸದಾ ಇರಬೇಕು. ಮೀನುಗಳನ್ನು ಸಾಕುವ ಕೊಳದ ಮಣ್ಣಿನ ಮತ್ತು ನೀರಿನ ರಸಸಾರ 6.5-8 ಇರಬೇಕು. ಕೊಳದ ಮಣ್ಣು ಆಮ್ಲೀಯವಾಗಿದ್ದರೆ ಎಕರೆ 1ಕ್ಕೆ 200-250 ಕೆಜಿ ಬೂದಿ ಸುಣ್ಣ ಹಾಕಿ ರಸಸಾರವನ್ನು ಸರಿಪಡಿಸಬೇಕು. ನೀರಿನ ಕ್ಷಾರತೆಯು 75-150 PPM ಇರಬೇಕಾಗ್ತದೆ ಮತ್ತು ನೀರಿನ ಆಮ್ಲಜನಕದ ಪ್ರಮಾಣ 4-5 PPM ಇರುವಂತೆ ನೋಡಿಕೊಳ್ಬೇಕು. ಸಾಕಾಣಿಕೆಗೆ ಯೋಗ್ಯವಾದ ಮೀನು ತಳಿಗಳೆಂದರೆ ತಿನ್ನಲು ಅತಿ ರುಚಿಕರವಾದ ಹಾಗೂ ಅತ್ಯಂತ ಶೀಘ್ರವಾಗಿ ಬೆಳೆಯುವ ಸ್ವದೇಶಿ ಮೀನುಗಳಾದ ಕಾಟ್ಲಾ, ರೋಹು, ಮೃಗಾಲ್ ಮತ್ತು ವಿದೇಶಿ ಮೀನುಗಳಾದ ಕಾಮನ್ ಕಾರ್ಪ್, ಸಿಲ್ವರ್ ಕಾರ್ಪ್ ಮತ್ತು ಗ್ರಾಸ್ ಕಾರ್ಪ್ ಮೀನುಗಳನ್ನು ಸಾಕಾಣಿಕೆ ಮಾಡಬಹುದು. ಈ 6 ಜಾತಿಯ ಮೀನುಗಳನ್ನು ಒಟ್ಟಿಗೆ ಸೇರಿಸಿ ಮಾಡುವ ಪಾಲನೆಯನ್ನು ಸಮಗ್ರ ಮೀನು ಕೃಷಿ ಎನ್ನುತ್ತಾರೆ. ಇಂತಹ 6 ಜಾತಿ ಮೀನುಗಳನ್ನು ಮೀನು ಕೃಷಿಯಲ್ಲಿ ಉಪಯೋಗಿಸುವ ಪ್ರಮುಖ ಉದ್ದೇಶವೇನೆಂದರೆ ಇವುಗಳು ಒಂದನ್ನೊಂದು ತಿನ್ನುವುದಿಲ್ಲ, ಆಹಾರಕ್ಕಾಗಿ ಅಥವಾ ಸ್ಥಳಕ್ಕಾಗಲಿ ಅವುಗಳಲ್ಲಿ ಸ್ಪರ್ಧೆ ಇರುವುದಿಲ್ಲ ಹಾಗೂ ನೀರಿನ ಎಲ್ಲ ಸ್ತರಗಳಲ್ಲಿ ಆಹಾರವನ್ನು ಬಳಸಿಕೊಳ್ತವೆ. ಸಾಮಾನ್ಯವಾಗಿ ಇವುಗಳು 1 ವರ್ಷಕ್ಕೆ 1-1.5 ಕಿಲೋಗ್ರಾಂ ತೂಕದವರೆಗೆ ಬೆಳೆಯುತ್ತವೆ. ಮೀನು ಮರಿಗಳ ಬಿತ್ತನೆಗಾಗಿ ಕೊಳಗಳನ್ನು ಸಜ್ಜುಗೊಳಿಸುವುದು: ಮೀನು ಮರಿಗಳನ್ನು ಕೊಳದಲ್ಲಿ ಬಿತ್ತನೆ ಮಾಡುವ ಮೊದಲು ನೀರಿನಲ್ಲಿರುವ ಜಲಸಸ್ಯ, ಕಪ್ಪೆ, ಹಾವು, ಕೊರವ ಹಾಗೂ ಇತರೆ ಅನವಶ್ಯಕ ಮೀನು ತಿನ್ನುವ ಕೀಟ ಇತ್ಯಾದಿಗಳನ್ನು ನಿರ್ಮೂಲನೆ ಮಾಡಬೇಕು. ಅನಗತ್ಯ ಮೀನುಗಳನ್ನು ಬಲೆಗಳ ಸಹಾಯದಿಂದ ತೆಗೆದುಹಾಕಬೇಕು. ಕೊಳದ ನೀರನ್ನು ಫಲವತ್ತಾಗಿ ಮಾಡುವುದು: ಮೀನ್ಮರಿಗಳಿಗೆ ಅಗತ್ಯವಿರುವಷ್ಟು ನೈಸರ್ಗಿಕ ಆಹಾರವನ್ನು ಹೆಚ್ಚಿಸಲು ಸರಿಯಾದ ಪ್ರಮಾಣದಲ್ಲಿ ಸಾವಯವ ಹಾಗೂ ರಾಸಾಯನಿಕ ಗೊಬ್ಬರಗಳನ್ನು ಕೊಳದ ನೀರಿಗೆ ಹಾಕಬೇಕು. ಮೀನು ಮರಿಗಳನ್ನು ಬಿತ್ತುವ 10-15 ದಿನಗಳ ಮುಂಚಿತವಾಗಿ ಸುಲಭವಾಗಿ ಮತ್ತು ಕಡಿಮೆ ದರದಲ್ಲಿ ಸಿಗುವ ಸಗಣಿ ಅಥವಾ ಕೋಳಿ ಗೊಬ್ಬರಗಳನ್ನು ಕೊಳದ ನೀರಿಗೆ ಹಾಕಬೇಕು. ಎಕರೆಗೆ ಸಗಣಿಯನ್ನು 4,000 ಕಿಲೋ, ಕೋಳಿ ಗೊಬ್ಬರವನ್ನು 2,000 ಕಿಲೋ ಮೊದಲನೆಯ ಕಂತಾಗಿ ಹಾಕಬೇಕು. ನಂತರ ಪ್ರತಿ ತಿಂಗಳು ಸಗಣಿಯನ್ನು 500 ಕಿಲೋಗ್ರಾಂ ಮತ್ತು ಕೋಳಿ ಗೊಬ್ಬರವನ್ನು 2,500 ಕಿಲೋಗ್ರಾಂ ಕೊಳದ ನೀರಿಗೆ ಹಾಕಬೇಕು. ಕೃತಕ ಆಹಾರವನ್ನು ನೀಡುವುದು: ಮೀನುಗಳ ಬೆಳವಣಿಗೆಗೆ ವೇಗವನ್ನು ಹೆಚ್ಚಿಸಲು ಕೃತಕ ಆಹಾರದಲ್ಲಿ ಅಕ್ಕಿ ತೌಡು ಮತ್ತು ಕಡಲೆಕಾಯಿ ಹಿಂಡಿಯನ್ನು 1:1 ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಒಟ್ಟು ಮೀನಿನ ದೇಹ ತೂಕದ 2% ಆಹಾರವಾಗಿ ಕೊಡಬೇಕು. ಪ್ರತಿ 4,000 ಮೀನು ಮರಿಗಳಿಗೆ ಕೃತಕ ಆಹಾರವನ್ನು ಒದಗಿಸುವಾಗ ದಿನವೊಂದಕ್ಕೆ ಮೊದಲು 90 ದಿನದಲ್ಲಿ 800 ಗ್ರಾಂನಂತೆ, ಎರಡನೆಯ 90 ದಿನದಲ್ಲಿ 1.6 ಕಿಲೋನಂತೆ, ಮೂರನೆಯ 90 ದಿನದಲ್ಲಿ 3.2 ಕಿಲೋನಂತೆ ನೀಡಬೇಕು. ಕೃತಕ ಆಹಾರವನ್ನು ನೀರಿನಲ್ಲಿ ನೆನೆಸಿ ಮುದ್ದೆ ಮಾಡಿ 4 ಸ್ಥಳಗಳಲ್ಲಿ ನೀರಿನೊಳಗೆ ತೂಗಿಬಿಡುವುದು ಉತ್ತಮ. ಗ್ರಾಸ್ಕಾರ್ಪ್ ಮೀನು ಮರಿಗಳನ್ನು ಸಾಕಾಣಿಕೆ ಮಾಡಿದಲ್ಲಿ ಸೀಗಡಿ, ಅಜೋಲ್ಲಾ ಇನ್ನೂ ಮುಂತಾದ ಮೃದು ಜಲ ಸಸ್ಯಗಳು ಹಾಗೂ ನೇಪಿಯರ್ ಹುಲ್ಲನ್ನು ಆಹಾರವಾಗಿ ನೀಡಬೇಕಾಗ್ತದೆ. ಹಸಿರು ಪಾಚಿ ನೀರಿನಲ್ಲಿ ಕಾಣಿಸಿಕೊಂಡಾಗ, ಮೋಡ ಕವಿದ ವಾತಾವರಣವಿದ್ದಾಗ, ಮಳೆ ಬರುತ್ತಿದ್ದಾಗ ಮತ್ತು ಆಮ್ಲಜನಕದ ಕೊರತೆಯುಂಟಾದಾಗ ಹೆಚ್ಚುವರಿ ಆಹಾರ ಕೊಡುವುದನ್ನು ಮತ್ತು ಗೊಬ್ಬರ ಹಾಕುವುದನ್ನು ನಿಲ್ಲಿಸಬೇಕು. ಹಾಗೂ ನೀರನ್ನು ಬದಲಾಯಿಸುವ ವ್ಯವಸ್ಥೆ ಇದ್ದಲ್ಲಿ 25-30% ನೀರನ್ನು, ಹೊಸ ನೀರನ್ನು ಕೊಳಕ್ಕೆ ಬಿಡಬೇಕು. ತಿಮ್ಮಪ್ಪ ಹೆಚ್ ಗೌಡ ಅವರಿಂದ ಕೃಷಿ ಮಾಹಿತಿಯನ್ನು ಕೇಳಿದ್ರಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15-15-15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15-15-15, ಈಗ ಭಾರತ್ ಎನ್ಪಿಕೆ 15-15-15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಕೃಷಿರಂಗ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಇನ್ನು ಮುಂದೆ ಸಾವಯವ ತರಕಾರಿ ಬೇಸಾಯ ಕುರಿತು ಡಾಕ್ಟರ್ ಕೆಎಂ ಇಂದ್ರೇಶ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಇಂದ್ರೇಶ್ ಅವರೇ. ನಮಸ್ಕಾರ. ಇವತ್ತು ನಾವು ಸಾವಯವ ಕೃಷಿ ಬಗ್ಗೆ ಮತ್ತು ಸಾವಯವ ಉತ್ಪನ್ನಗಳ ಬಗ್ಗೆ ಕೇಳ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಇವತ್ತು ರಾಸಾಯನಿಕಗಳನ್ನು ಕಡಿಮೆ ಮಾಡಿ ಒಳ್ಳೆ ಗುಣಮಟ್ಟದ ಒಂದು ಆಹಾರದ ಉತ್ಪಾದನೆ ಕಡೆಗೆ ಗಮನವನ್ನು ಕೊಡುವತ್ತ ಸಾಗ್ತಾ ಇದ್ದಾರೆ ಮತ್ತು ಅದರಲ್ಲಿ ಸಾಕಷ್ಟು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಈ ರಾಸಾಯನಿಕಗಳ ಉಳಿಕೆ ಪ್ರಮಾಣ ತರಕಾರಿ ಬೆಳೆಗಳಲ್ಲಿ ಹೆಚ್ಚು ಅಂತ ನಾವು ಹೇಳ್ತೇವೆ. ಹೌದು. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಈ ತರಕಾರಿ ಉತ್ಪಾದನೆಯಲ್ಲಿ ಯಾವ್ಯಾವ ರೀತಿಯ ಒಂದು ಸಾವಯವ ಕೃಷಿ ಕ್ರಮಗಳನ್ನು ಅನುಸರಿಸಬಹುದು, ಅದರಿಂದ ಆಗುವಂಥ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಸಾವಯವ ಕೃಷಿ ಅಂದ್ರೇನು ಅಂತ ಸ್ವಲ್ಪ ಹೇಳ್ತೀರಾ? ತಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಯಲ್ಲಿ ಬೆಳೆ ಮಾಡುವುದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ. ಈ ಯಾವುದೇ ಬೆಳೆಗಳನ್ನು ನಾವು ಕೃತಕ ರಾಸಾಯನಿಕ ವಸ್ತುಗಳನ್ನು ಪೋಷಕಾಂಶಗಳಾಗಿ ಬಳಸದೆ ಆ ಬೆಳೆಗಳಲ್ಲಿ ಕಂಡುಬರುವಂಥ ರೋಗ ಮತ್ತು ಕೀಟಗಳನ್ನು ಪ್ರಕೃತಿದತ್ತವಾಗಿ ದೊರೆಯುವಂಥ ವಸ್ತುಗಳನ್ನು ಬಳಸಿ ನಿಯಂತ್ರಿಸುವುದು ಹಾಗೂ ಬೆಳೆಗಳ ಹೆಚ್ಚುವರಿ ಹೆಚ್ಚಿಸಲು ಪ್ರಚೋದಕಗಳನ್ನು ಬಳಸದೆ ಕೈಗೊಂಡ ಬೇಸಾಯಕ್ಕೆ ಸಾವಯವ ಕೃಷಿ ಅಂತ ಹೇಳಬಹುದು. ಈ ಬೆಳೆಗಳ ಇಳುವರಿ ಹೆಚ್ಚಾಗುವಂತೆ ಮಾಡಲು ಬೆಳೆಗಳ ಪರಿವರ್ತನೆ ಕೈಗೊಳ್ಳುವುದು, ಲಭ್ಯ ಇರುವಂತಹ ಎಲ್ಲ ಬಗೆಯ ಕಸಗಡ್ಡಿಗಳನ್ನು ಭೂಮಿಯಲ್ಲಿ ಸೇರಿಸಿ ಫಲವತ್ತತೆಯನ್ನು ಹೆಚ್ಚಿಸುವುದು, ನೈಸರ್ಗಿಕವಾಗಿ ದೊರಕುವಂತಹ ಪೋಷಕಾಂಶಗಳನ್ನು ಬಳಸುವುದು, ಉತ್ತಮ ರೀತಿಯಲ್ಲಿ ಬೇಸಾಯ ಕ್ರಮಗಳನ್ನು ಕೈಗೊಳ್ಳುವುದು, ಬೆಳೆಗಳಿಗೆ ತಗುಲುವಂತಹ ಹಲವು ರೀತಿಯ ಕೀಟ ಮತ್ತು ರೋಗಗಳ ಬಾಧೆಗಳನ್ನು ಹಳೆಯ ಪದ್ಧತಿಗಳು ಹಾಗೂ ನವೀಕರಿಸಿದ ಸಹಜ ಕ್ರಮಗಳಿಂದ ನಿಯಂತ್ರಣಕ್ಕೆ ತರುವುದು, ಇವೆಲ್ಲವನ್ನು ಕೈಗೊಳ್ಳುವುದು ಸಾವಯವ ಬೇಸಾಯದಲ್ಲಿ ಅನುಸರಿಸಬಹುದು. ಈಗ ಮುಖ್ಯವಾಗಿ ಈ ತರಕಾರಿಗಳ ಉತ್ಪಾದನೆಯಲ್ಲಿ ಈ ಸಾವಯವ ಕೃಷಿಯ ಒಂದು ಅವಶ್ಯಕತೆ ಎಷ್ಟು ಮಟ್ಟಿಗಿದೆ ಅಂತೀರ ಮತ್ತು ಯಾಕೆ ಅಂತೀರ? ಹೆಚ್ಚು ಇಳುವರಿ ಪಡೆಯುವ ಹಂಬಲದಲ್ಲಿ ಕಳೆದ ಸುಮಾರು 3-4 ದಶಕಗಳಿಂದ ಆಧುನಿಕ ಕೃಷಿಯನ್ನು ಕೈಗೊಂಡು ನಮ್ಮ ಮಣ್ಣಿನ ಒಂದು ಆರೋಗ್ಯ ಕೆಡಿಸಿರುವುದು ಮಾತ್ರವಲ್ಲದೆ ತರಕಾರಿಗಳ ಗುಣಮಟ್ಟವು ಸಹ ಇಳಿಮುಖವಾಗಿರುತ್ತದೆ. ಒಂದು ಕಾರಣವಾದರೆ ಇವುಗಳ ಬಳಕೆಯಿಂದ ಆಗುತ್ತಿರುವ ಅನಾಹುತಗಳ ಬಗ್ಗೆ ನಮ್ಮ ಜನರಲ್ಲಿ ತಿಳುವಳಿಕೆ ಮೂಡದಿರುವುದು ಮತ್ತೊಂದು ಕಾರಣ. ಹೆಚ್ಚುತ್ತಿರುವ ಜನಸಂಖ್ಯೆಗೆ ಆಹಾರ ಪೂರೈಸಲು ತರಕಾರಿಗಳ ಗುಣಮಟ್ಟವನ್ನು ಕಾಪಾಡಿಕೊಂಡು ಬರಲು ಮತ್ತು ಪ್ರಕೃತಿದತ್ತವಾದಂಥ ಮಣ್ಣು, ನೀರು ಮತ್ತು ವಾತಾವರಣ ಕೆಡುವುದನ್ನು ನಿಯಂತ್ರಿಸುವ ದೃಷ್ಟಿಯಿಂದ ಸಾವಯವ ಕೃಷಿಯ ಕಡೆ ನಮ್ಮ ಕೃಷಿಕರು ಗಮನಿಸಬೇಕಾದಂತಹ ಒಂದು ಬಂದಿದೆ. ಈಗ ಸಾವಯವ ಕೃಷಿಯಲ್ಲಿ ಮಾರುಕಟ್ಟೆಯ ಬಾಹ್ಯ ವಸ್ತುಗಳ ಅವಲಂಬನೆಯನ್ನು ಕಡಿಮೆ ಮಾಡಿಕೊಂಡು ಅಗತ್ಯವಾಗಿರುವಂತಹ ಸಾವಯವ ಗೊಬ್ಬರಗಳು, ರೋಗ ಕೀಟಗಳ ಬಾಧೆಗಳ ನಿಯಂತ್ರಣಕ್ಕೆ ನೈಸರ್ಗಿಕ ವಸ್ತುಗಳನ್ನು ತಮ್ಮ ಜಮೀನಿನಲ್ಲಿಯೇ ಉತ್ಪಾದನೆ ಮಾಡಿ ಪೂರೈಸಿಕೊಂಡು ಕಡಿಮೆ ವೆಚ್ಚ ಮಾಡುತ್ತಾ ಕೃಷಿಯನ್ನು ಜೀವನಾಧಾರವಾಗಿ ಮಾಡಿಕೊಂಡು ಸಸ್ಯ, ಪ್ರಾಣಿ ಹಾಗೂ ಮನುಷ್ಯನ ಬಾಂಧವ್ಯದ ಬೆಸಿಗೆ ಸಾವಯವ ಕೃಷಿಯಲ್ಲಿ ಹೆಚ್ಚು ಹೆಚ್ಚಾಗಿ ಆಗಬೇಕು. ಇತ್ತೀಚಿನ ದಿನಗಳಲ್ಲಿ ತರಕಾರಿ ಬೆಳೆ ಬೇಸಾಯದಲ್ಲಿ ಅತಿ ಹೆಚ್ಚಿನ ರಸಗೊಬ್ಬರಗಳು, ಅತಿ ಹೆಚ್ಚು ರಾಸಾಯನಿಕಗಳ ಬಳಕೆ ಈ ಸಸ್ಯ ಸಂರಕ್ಷಣೆಯಲ್ಲಿ ಬಳಸುವಂತಹ ರಾಸಾಯನಿಕಗಳು. ಇಂದ ನಾವು ಮನೆಯಲ್ಲಿ ತರಕಾರಿಗಳನ್ನು ತೊಳೆದು ಬೇಯಿಸಿ ಉಪಯೋಗಿಸಿದರೂ ಸಹ ಅನೇಕ ತರಕಾರಿಗಳಲ್ಲಿ ಕೀಟನಾಶಕಗಳ ಅಂಶ ಇರುವುದು ಕಂಡು ಬಂದಿರುತ್ತೆ. ಇಂತಹ ರಾಸಾಯನಿಕ ವಿಧಾನದಲ್ಲಿ ಬೆಳೆದ ತರಕಾರಿಗಳನ್ನು ನಿರಂತರವಾಗಿ ಬಳಸುವುದರಿಂದ ಆರೋಗ್ಯ ಸಮಸ್ಯೆಗಳನ್ನು ಇತ್ತೀಚಿನ ದಿನಗಳಲ್ಲಿ ಕಾಣಬಹುದಾಗಿದೆ. ನಾವು ಬಳಸುವ ಯಾವುದೇ ತರಕಾರಿಗಳಲ್ಲಿ ಕೀಟನಾಶಕ ಅಥವಾ ಶಿಲೀಂಧ್ರನಾಶಕ ಅಂಶ ಬೇಯಿಸಿದ ತರಕಾರಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದಿದ್ದು ಅದು ಮನುಷ್ಯನ ಮೇಲೆ ಆರೋಗ್ಯದ ಮೇಲೆ ತುಂಬಾ ಪ್ರತಿಕೂಲ ಪರಿಣಾಮ ಬೀಳುವುದು ಸಾಬೀತಾಗಿರುತ್ತದೆ. ಹಾಗೂ ತರಕಾರಿಗಳ ಗುಣಮಟ್ಟ ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಪ್ರಮಾಣ ಸಮತೋಲನದಲ್ಲಿ ಇಲ್ಲದಿರುವುದು ತರಕಾರಿ ಬೆಳೆಗಳಲ್ಲಿ ಕಂಡು ಬಂದಿದೆ. ಇದಕ್ಕಾಗಿ ತರಕಾರಿ ಬೆಳೆಗಳಲ್ಲಿ ಸಾವಯವ ಕೃಷಿ ವಿಧಾನ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತಾ ಇದೆ. ಈ ತರಕಾರಿ ಬೆಳೆಗಳಲ್ಲಿ ರಾಸಾಯನಿಕ ಗೊಬ್ಬರ ತಪ್ಪಿಸುವುದರಿಂದ ಬೆಳೆಗೆ ಅವಶ್ಯಕವಾದ ಪೋಷಕಾಂಶಗಳ ಪ್ರಮಾಣವನ್ನು ಹೆಚ್ಚು ಕಡಿಮೆ ಆಗಿರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಇಳುವರಿ ಪ್ರಮಾಣವು ಪ್ರಾರಂಭದ ವರ್ಷಗಳಲ್ಲಿ ಕಡಿಮೆ ಆಗುತ್ತದೆ. ಭೂಮಿಯ ಫಲವತ್ತತೆ ಆಧಾರದ ಮೇಲೆ ಇಳುವರಿಯಲ್ಲಿ ಏರುಪೇರುಗಳು ಆಗುತ್ತದೆ. ಆದರೆ ಕ್ರಮೇಣ ಭೂಮಿಯ ಫಲವತ್ತತೆ ಸಾವಯವ ಅಂಶ ಜಾಸ್ತಿ ಆದ ನಂತರ ನಾವು ತರಕಾರಿ ಬೆಳೆಗಳು ಸಹ ಹೆಚ್ಚು ಇಳುವರಿಯನ್ನು ನಾವು ಪಡೆಯಬಹುದು. ಮುಖ್ಯವಾಗಿ ತರಕಾರಿ ಬೆಳೆಗಳಲ್ಲಿ ಈ ಸಾವಯವ ಕೃಷಿಯ ಗುರಿಗಳು ಏನೇನು ಅಂತ ಇದು ಪ್ರಮುಖವಾದ ಗುರಿಗಳೇನೆಂದರೆ ಉತ್ತಮ ಗುಣಮಟ್ಟದ ವಿಷ ಅಂಶ ಕಡಿಮೆ ಇರುವಂತಹ ತರಕಾರಿಗಳ ಉತ್ಪಾದನೆ ಮಾಡುವುದು ಪ್ರಮುಖ ಗುರಿ. ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗುವುದರ ಮೂಲಕ ಅದರ ಉತ್ಪಾದನಾ ಶಕ್ತಿಯನ್ನು ಸುಸ್ಥಿರವಾಗಿ ಹೆಚ್ಚಿಸುವುದು, ನೀರಿನ ಬಳಕೆಯಲ್ಲಿ ಎಚ್ಚರವಾಗಿ ಸಂರಕ್ಷಿಸುವುದು, ಮಣ್ಣಿಗೆ ಸಾವಯವ ವಸ್ತುಗಳನ್ನು ಹಾಗೂ ಬೆಳೆಗಳಿಗೆ ಬೇಕಾಗುವಂತಹ ಪೋಷಕಾಂಶಗಳನ್ನು ಮಣ್ಣು ಸಸ್ಯ ಪ್ರಾಣಿಗಳ ಸಂಬಂಧದ ಮೂಲಕ ಪಡೆಯುವುದು, ಜಮೀನಿನಲ್ಲಿ ದೊರಕುವ ವಸ್ತುಗಳನ್ನೇ ಆದಷ್ಟು ಬಳಸುವುದು, ಹೊರಗಡೆಯ ವಸ್ತುಗಳ ಬಳಕೆಯನ್ನು ತಪ್ಪಿಸುವುದು, ಮಣ್ಣು ನೀರು ಮತ್ತು ವಾತಾವರಣಗಳನ್ನು ಕಲುಷಿತಗೊಳಿಸದೇ ಇರುವಂತದ್ದು, ಹಳೆಯ ಅನುಕೂಲಕರವಾದ ಪದ್ಧತಿಗಳನ್ನು ಉಳಿಸಿ ಬೆಳೆಸಿಕೊಳ್ಳುವುದು, ಕಡಿಮೆ ಖರ್ಚು ಹೆಚ್ಚು ಬೆಳೆ ದೊರೆಯುವುದರಿಂದ ಸಾವಯವ ಕೃಷಿ ಲಾಭದಾಯಕವಾಗಿ ಆಗುವುದು. ಇನ್ನು ತರಕಾರಿ ಬೆಳೆಗಳಲ್ಲಿ ಈಗ ಸಾವಯವ ಕೃಷಿಯನ್ನು ಮಾಡಬೇಕಾದಂತ ರೈತರು ಏನ್ ಮಾಡಬೇಕು ಅಂತಾರೆ? ಈ ಸಾವಯವ ಕೃಷಿಯನ್ನು ಮಾಡಬೇಕು ಎನ್ನುವಂತ ರೈತರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳುವುದು ಸೂಕ್ತ. ತಮ್ಮ ಸ್ವಂತಕ್ಕೆ ಸಾವಯವ ಬೇಸಾಯದ ಮೂಲಕ ಬೆಳೆದುಕೊಳ್ಳುವಂತ ರೈತರಿಗೆ ಇದರ ಅವಶ್ಯಕತೆ ಇರುವುದಿಲ್ಲ. ಆದರೆ ಸಾವಯವ ಕೃಷಿಯಿಂದ ಬಂದಂತ ತರಕಾರಿಗಳನ್ನು ಬೆಳೆದಂತ ರೈತರು ಮಾರಾಟ ಮಾಡಿ ಹೆಚ್ಚು ಹಣ ಪಡೆಯಬೇಕು ಅಂತ ಹೇಳಿದ್ರೆ ರೈತರು ಬೆಳೆದ ತರಕಾರಿಗಳನ್ನು ಖಾತರಿಗೊಳಿಸಿ ಪ್ರಮಾಣೀಕರಿಸಲು ಯಾವುದಾದರೂ ಒಂದು ನಿಗದಿತ ಸಂಸ್ಥೆಯಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡು ಸಾವಯವ ಕೃಷಿ ಪ್ರಾರಂಭಿಸುವುದು ಬಹಳ ಅವಶ್ಯಕ. ಹೀಗೆ ನೋಂದಾಯಿಸದೆ ಸಾವಯವ ಕೃಷಿಯಲ್ಲಿ ಬೆಳೆದ ತರಕಾರಿಗಳನ್ನು ಮಾರಾಟ ಮಾಡುವುದು ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಪ್ರವೇಶಿಸುವುದು ಸಾಧ್ಯವಿಲ್ಲ. ಅದಕ್ಕಾಗಿ ಸಾವಯವ ಕೃಷಿ ಬೆಳೆದುಕೊಂಡ ಪ್ರಾರಂಭದಲ್ಲೇ ನಾವು ಅದರ ಒಂದು ಪ್ರಮಾಣೀಕರಿಸಲು ಕೆಲವು ಸಂಸ್ಥೆಗಳೊಂದಿಗೆ ಸಂಪರ್ಕ ಇಟ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಮುಖ್ಯವಾಗಿ ಈ ತರಕಾರಿ ಬೆಳೆಗಳಲ್ಲಿ ನಾವು ಸಾವಯವ ಕೃಷಿಯನ್ನು ಅನುಸರಿಸೋದಕ್ಕೆ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ನಾವು ಈ ಮೊದಲೇ ಹೇಳಿದ ಹಾಗೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ತರಕಾರಿಗಳ ಬೆಳೆಯನ್ನು ತೆಗೆಯಬೇಕಾಗಿರುವುದರಿಂದ ಮಣ್ಣಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ವಸ್ತುಗಳನ್ನು ಸೇರಿಸಬೇಕು. ಇವುಗಳಲ್ಲಿ ಮುಖ್ಯವಾಗಿ ಬೇಸಾಯದಲ್ಲಿ ಲಭ್ಯವಾಗುವಂತಹ ಬೆಳೆಯ ಉಳಿಕೆಗಳು ಅಂದ್ರೆ ಹಿಂದೆ ಬೆಳೆದಂತಹ ಕಸಕಡ್ಡಿಗಳು, ಬೆಳೆಯ ಕಸಕಡ್ಡಿಗಳು ಹೌದು, ದನದ ಕೊಟ್ಟಿಗೆ ಗೊಬ್ಬರ, ಕುರಿ ದೊಡ್ಡಗಳಲ್ಲಿ ದೊರಕುವಂತಹ ಗೊಬ್ಬರಗಳು, ಹಸಿರೆಳೆ ಗೊಬ್ಬರಗಳು, ಮನೆಯಲ್ಲಿ ಬಳಸುವ ಹಣ್ಣು ತರಕಾರಿಗಳ ತ್ಯಾಜ್ಯ ವಸ್ತುಗಳು ಇತ್ಯಾದಿ ವಸ್ತುಗಳನ್ನು ಕಾಂಪೋಸ್ಟ್ ಮಾಡಿಕೊಂಡು ಅಥವಾ ಸುಧಾರಿತ ರೀತಿಯಲ್ಲಿ ಕಾಂಪೋಸ್ಟ್ ಮಾಡುವ ಪದ್ಧತಿಗಳನ್ನು ಅನುಸರಿಸಿ ಬೆಳೆಗಳಿಗೆ ಬೇಗನೆ ಲಭ್ಯವಾಗುವ ರೀತಿಯಲ್ಲಿ ಸಾವಯವ ಗೊಬ್ಬರಗಳನ್ನು ಕೊಡುವ ಅವಶ್ಯಕತೆ ಇದೆ. ಆದ್ದರಿಂದ ಆಧುನಿಕ ರೀತಿಯಲ್ಲಿ ಕಾಂಪೋಸ್ಟ್ ತಯಾರು ಮಾಡಿಕೊಳ್ಳುವ ಅವಶ್ಯಕತೆ ಬಹಳ ಇರುವುದರಿಂದ ಸಾವಯವ ಕೃಷಿಕರು ಕಾಂಪೋಸ್ಟ್ ಮಾಡಿಕೊಳ್ಳುವುದರ ಬಗ್ಗೆ ಹೆಚ್ಚು ತಿಳಿದುಕೊಂಡು ಅನುಸರಿಸಬೇಕು. ಇದರ ಜೊತೆಗೆ ಜೈವಿಕ ಗೊಬ್ಬರಗಳ ಬಳಕೆ ಸಹ ಅನುಕೂಲಕರ. ತರಕಾರಿ ಬೆಳೆಗಳಲ್ಲಿ ಬರುವ ರೋಗ ಕೀಟಬಾಧೆಯನ್ನು ನೈಸರ್ಗಿಕವಾಗಿ ತಡೆಯುವ ಅವಶ್ಯಕತೆ ಇರುವುದರಿಂದ ಬೇವು, ಹೊಂಗೆ, ಇತರೆ ಮರಗಳ ಸೊಪ್ಪು, ಹಣ್ಣುಗಳನ್ನು ಯಾವ ಬೆಳೆಯಲ್ಲಿ ಬೆಳೆಸಬಹುದು ಎಂಬುದನ್ನು ಸಹ ತಿಳ್ಕೊಂಡಿರಬೇಕು. ಒಟ್ಟಿಗೆ ಈ ಜೈವಿಕ ರಾಶಿಯ ಉತ್ಪಾದನೆ ಕಡೆಗೂ ಕೂಡ ಗಮನ ಕೊಡಬೇಕಾಗುತ್ತೆ. ಹೌದು, ಹಸಿರಲೆ ಗೊಬ್ಬರದ ಬೆಳೆಗಳು ಇವನ್ನೆಲ್ಲ ಬೆಳ್ಕೊಂಡು ನಾವು ಬಳಸ್ಕೊಳ್ಳೋ ಕಡೆಗೆ ಗಮನ ಕೊಡಬೇಕಾಗುತ್ತೆ. ಇನ್ನು ತರಕಾರಿ ಬೇಸಾಯದಲ್ಲಿ ಮುಖ್ಯವಾಗಿ ನಾವು ಯಾವ್ಯಾವ ಸಾವಯವ ಗೊಬ್ಬರಗಳನ್ನು ಬಳಸ್ಕೋಬಹುದು ಅಂತ ಸ್ವಲ್ಪ ಹೇಳ್ತಾರೆ. ಈ ನೈಸರ್ಗಿಕವಾಗಿ ದೊರೆಯುವಂತಹ ಹೆಚ್ಚು ಪೋಷಕಾಂಶಗಳನ್ನು ಒದಗಿಸುವಂತಹ ಕಡಿಮೆ ಖರ್ಚಿನಲ್ಲಿ ಉತ್ಪಾದಿಸಲು ಸಾಧ್ಯವಾಗುವಂತಹ ಸಾವಯವ ಗೊಬ್ಬರಗಳಾದಂತಹ ದನದ ಗೊಬ್ಬರ, ಎರೆಹುಳು ಗೊಬ್ಬರ, ತೆಂಗಿನ ನಾರಿನ ಪುಡಿಯ ಕಾಂಪೋಸ್ಟು, ಬೇವಿನ ಒಂಗೆಯ ಹಾಗೂ ಹಿಪ್ಪೆಯ ಹಿಂಡಿಗಳು, ಮೀನು ಗೊಬ್ಬರ, ಮೂಳೆ ಗೊಬ್ಬರಗಳು, ರೇಷ್ಮೆ ಇಕ್ಕೆ, ಕೋಳಿ ಗೊಬ್ಬರ ಹಾಗೂ ಜೈವಿಕ ಗೊಬ್ಬರಗಳಾದಂಥ ಅಸಿಟೋಬ್ಯಾಕ್ಟರು, ಅಜಿಟೋಬ್ಯಾಕ್ಟರು, ರೈಜೋಬಿಯಂ ಜೀವಾಣು ಗೊಬ್ಬರಗಳು, ಇವುಗಳನ್ನು ಹೇರಳವಾಗಿ ನಾವು ತರಕಾರಿ ಬೇಸಾಯದಲ್ಲೇ ಬಳಸಬೇಕು. ಇವುಗಳ ಬಳಕೆಯಿಂದ ಮಣ್ಣಿನ ಗುಣಮಟ್ಟ, ಫಲವತ್ತತೆ ಹೆಚ್ಚಿ ತರಕಾರಿಗಳು ವಿವಿಧ ಬೆಳವಣಿಗೆ ಹಂತಗಳಲ್ಲಿ ಸ್ಪಂದಿಸುತ್ತವೆ. ಇದರಿಂದ ಹೆಚ್ಚು ಇಳುವರಿ ಮತ್ತು ಉತ್ತಮ ಗುಣಮಟ್ಟದ ತರಕಾರಿಗಳನ್ನು ನಾವು ನಿರೀಕ್ಷಿಸಬಹುದು. ಈ ಜೈವಿಕ ಗೊಬ್ಬರಗಳನ್ನು ಬಿತ್ತನೆ ಸಮಯದಲ್ಲಿ ಮಣ್ಣಿಗೆ ಸೇರಿಸುವುದರಿಂದ, ಕಾಂಪೋಸ್ಟ್ ತಯಾರಿಕೆಯಲ್ಲಿ ಬೆರೆಸುವುದರಿಂದ, ಬೀಜೋಪಚಾರ ಮಾಡುವುದರಿಂದ, ಉದಾಹರಣೆಗೆ ಆಲೂಗಡ್ಡೆ ಕತ್ತರಿಸಿದ ಬೀಜದ ಗಡ್ಡೆಗಳನ್ನು ಅಸಿಟೋಬ್ಯಾಕ್ಟರ್ ಬೆಲ್ಲದ ಪಾಕದ ಮಿಶ್ರಣದಲ್ಲಿ ಹದ್ದಿ ತೆಗೆದು ನೆಡಲು ಉಪಯೋಗಿಸುವುದು, ಸಸಿಗಳನ್ನು ನಾಟಿ ಮಾಡುವ ಮೊದಲು ಜೀವಾಣು ಗೊಬ್ಬರದ ದ್ರಾವಣದಲ್ಲಿ ಹದ್ದಿ ಗಿಡಗಳನ್ನು ನೆಡುವುದು, ಇದು ಸಾಮಾನ್ಯವಾಗಿ ಟೊಮೆಟೊ, ಬದನೆ, ಮೆಣಸಿನ ಸಸಿಗಳಲ್ಲಿ ಸಹ ಅನುಸರಿಸುತ್ತೇವೆ. ಹೀಗೆ ಈ ಬಳಸುವುದರಿಂದ ನಾವು ಗಿಡಗಳಿಗೆ ರೋಗ ನಿರೋಧಕತೆಯನ್ನು ಜಾಸ್ತಿ ಮಾಡ್ತೇವೆ. ನಮ್ಮ ತರಕಾರಿ ಬೇಸಾಯದಲ್ಲಿ ಮುಖ್ಯವಾಗಿ ನಾವು ಈ ಹಸಿರೆಲೆ ಗೊಬ್ಬರಗಳನ್ನು ಯಾವ ರೀತಿ ಬಳಸ್ಕೋಬಹುದು ಅಂತ, ಅಂದ್ರೆ ಈ ಹಸಿರೆಲೆ ಗೊಬ್ಬರಗಳ ಪಾತ್ರ ಏನು ಅಂತ ಈ ಸಾವಯವ ಕೃಷಿಯಲ್ಲಿ? ತರಕಾರಿ ಬೆಳೆಯ ಬೇಕೆಂದಿರುವಂತಹ ಭೂಮಿಯಲ್ಲಿ ಒಂದೆರಡು ತಿಂಗಳು ಮುಂಚೆ, ಅಂದ್ರೆ ಮೇ ಜೂನ್ ತಿಂಗಳಲ್ಲಿ ಹಸಿರೆಲೆ ಗೊಬ್ಬರದ ಬೀಜಗಳನ್ನು, ಉದಾಹರಣೆಗೆ ಸಾಕಷ್ಟು ಹಸಿರೆಲೆ ಗೊಬ್ಬರದ ಬೀಜಗಳಿವೆ, ಅಪ್ಸೆಣಬು ಇದೆ, ಹುರುಳಿ ಇದೆ, ಅಲಸಂದೆ, ಡಯಂಚ, ಗ್ಲೇರ್ಸೀರಿಯಾ, ಕೊಳಂಜಿ, ಇವೆಲ್ಲ ಹಸಿರೆಲೆ ಗೊಬ್ಬರದ ಬೀಜಗಳು. ಇವು ವಾರ್ಷಿಕ ಬೆಳೆಗಳು, ಗೊಬ್ಬರದ ಬೆಳೆಗಳು, ಬೆಳೆಗಳು ಭೂಮಿಯ ಮೇಲೆ ಚೆಲ್ಲಿ ಗಿಡಗಳು ಉಲುಸಾಗಿ ಬೆಳೆದು ಹೂ ಬಿಡುವ ಹಂತ ತಲುಪಿದಾಗ ಮಣ್ಣಿನಲ್ಲಿ ಉಳುಮೆ ಮಾಡಿ ಬೆಳೆಸಬೇಕು. ಇದರಿಂದ ಮಣ್ಣಿನಲ್ಲಿ ಸಾವಯವ ಅಂಶ ಜಾಸ್ತಿ ಆಗ್ತದೆ. ಈ ಹಸಿರೆಲೆ ಗೊಬ್ಬರದ ಸಸ್ಯಗಳು ಮಣ್ಣಿನ ಮೇಲ್ಮೈ ಒದಕೆ ಆಗುವುದರಿಂದ ಮಳೆಯ ನೀರು ಮಣ್ಣು ಕೊಚ್ಚಿ ಹೋಗುವುದು, ಪೋಷಕಾಂಶಗಳು ಕೊಚ್ಚಿ ಹೋಗುವುದು ಕಡಿಮೆ ಆಗುವುದಲ್ಲದೆ ಮಣ್ಣಿನ ತಾಪಮಾನವು ಸಹ ಕಡಿಮೆ ಆಗ್ತದೆ. ಮತ್ತೆ ವಾತಾವರಣದಲ್ಲಿರುವ ಸಾರಜನಕವನ್ನು ಸ್ಥಿರೀಕರಣ ಮಾಡಲು ಈ ಹಸಿರೆಲೆ ಬೆಳೆಗಳು ಅನುಕೂಲ ಆಗ್ತದೆ. ಈ ಹಸಿರೆಲೆ ಗೊಬ್ಬರಗಳು ಕಳೆಯುವಾಗ ಆಮ್ಲಗಳು ಹೊರಬರುವುದರಿಂದ ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಆಗ್ತದೆ, ವಿಶೇಷವಾಗಿ ರಂಜಕ ಪೋಷಕಾಂಶ. ಹೌದು, ಜಂತು ಹುಳುಗಳ ಬಾಧೆಯನ್ನು ಸಹ ನಿಯಂತ್ರಣ ಮಾಡಲಿಕ್ಕೂ ಸಹ ಇದು ಬಹಳ ಸಹಕಾರಿ ಆಗ್ತದೆ. ಮುಖ್ಯವಾಗಿ ನಾವು ಯಾವ್ಯಾವ ತರಕಾರಿ ಬೆಳೆಗಳಲ್ಲಿ ಈ ಸಾವಯವ ಕೃಷಿಯನ್ನು ಅನುಸರಿಸಬಹುದು ಅಂತೀರ? ಈ ಫಸಲಿನ ಗುಣಮಟ್ಟವನ್ನು ನೋಡಿದಾಗ ಸಾಮಾನ್ಯವಾಗಿ ಈ ನಾಟಿ ತಳಿಗಳು ಅಥವಾ ಸ್ಥಳೀಯ ತಳಿಗಳು ಫಸಲಿನ ಗುಣಮಟ್ಟ ಚೆನ್ನಾಗಿರುತ್ತದೆ. ಸಾವಯವ ಬೇಸಾಯದ ಮೂಲದಿಂದ ಬಂದಂತಹ ತಳಿಗಳ ಆಯ್ಕೆಯನ್ನು ಮಾಡಿಕೊಳ್ಳೋದು ಬಹಳ ಸೂಕ್ತ. ಹೆಚ್ಚು ಇಳುವರಿ ಕೊಡುವಂತಹ ತಳಿಗಳು ರೋಗ ರುಜಿನಗಳ ಬಾಧೆಗೆ ತುತ್ತಾಗುವುದು ಸಾಮಾನ್ಯ. ಕೆಲವು ಸುಧಾರಿತ ತಳಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತು ಕೀಟ ನಿರೋಧಕ ಶಕ್ತಿ ಇರುವಂತಹ ತಳಿಗಳನ್ನು ನಾವು ಬಳಕೆಯನ್ನ ಮಾಡ್ಕೋಬೇಕಾಗ್ತದೆ. ಈ ಪರಕೀಯ ಪರಾಗಸ್ಪರ್ಶದಿಂದ ಬರುವಂತಹ ಬಿತ್ತನೆ ಬೀಜಗಳು, ಈ ಓಪಿ ತಳಿಗಳು ಅಂತ ಏನ್ ಹೇಳ್ತೀವಿ, ಅವುಗಳ ತರಕಾರಿಗಳನ್ನು ನಾವೇ ಸಾವಯವ ಕೃಷಿಯಲ್ಲಿ ಅಳವಡಿಸುವುದರಿಂದ ಉತ್ತಮ ಗುಣಮಟ್ಟದ ಹಾಗೂ ಹೆಚ್ಚಿನ ಇಳುವರಿಯನ್ನು ನಾವು ನಿರೀಕ್ಷಿಸಬಹುದು. ಈ ಸಾವಯವ ಕೃಷಿಯಲ್ಲಿ ಹೆಚ್ಚಿನ ತರಕಾರಿಗಳನ್ನು ಬೆಳೆಯಬಹುದು. ಅದರಲ್ಲೂ ಮುಖ್ಯವಾಗಿ ಈ ಸೊಪ್ಪಿನ ತರಕಾರಿಗಳು, ಅಂದ್ರೆ ಈ ದಂಟು, ಅರಿವೆ ಸೊಪ್ಪು, ಸಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪುಗಳನ್ನು, ಇನ್ನು ಕುಂಬಳ ಜಾತಿಯ ತರಕಾರಿಗಳನ್ನು ಸಹ ನಾವು ಸಾವಯವ ಕೃಷಿಯಲ್ಲಿ ಬೆಳೆಯಬಹುದು. ಅದರಲ್ಲಿ ಮುಖ್ಯವಾಗಿ ಹೀರೆಕಾಯಿ, ಪಡುವಲಕಾಯಿ, ಹಾಗಲಕಾಯಿ, ಬೂದುಗುಂಬಳ, ಹಾಲು ಸೋರೆಕಾಯಿ, ತೊಂಡೆಕಾಯಿ ಹಾಗೂ ಆಲೂಗಡ್ಡೆ, ನಾಟಿ ಬೆಂಡೆಕಾಯಿ, ನಾಟಿ ಟೊಮೆಟೊ, ಬದನೆಕಾಯಿ, ಮೆಣಸಿನಕಾಯಿ, ಮೂಲಂಗಿ, ಕ್ಯಾರೆಟ್, ಬೀಟ್ರೂಟು ಹಾಗೂ ಈ ಲೆಗ್ಯೂಮ್ ಜಾತಿ ಸೇರಿದಂಥ ತರಕಾರಿಗಳಾದಂಥ ಬೀನ್ಸು, ಗೋರಿಕಾಯಿ, ಸಂಬೆಕಾಯಿ, ಆಮೇಲೆ ಈ ಪೋಲ್ ಬೀನ್ಸು ಹಾಗೂ ಬಹುವಾರ್ಷಿಕ ತರಕಾರಿ ಬೆಳೆಗಳಾದಂಥ ನುಗ್ಗೆ, ತೊಂಡೆ, ಕರಿಬೇವು, ಸೀಮೆ ಬದನೆ, ಈ ಎಲ್ಲ ತರಕಾರಿಗಳನ್ನು ನಾವು ಸಾವಯವ ಕೃಷಿ ವಿಧಾನದಲ್ಲಿ ಬೆಳೆಯಬಹುದು. ಅದರಲ್ಲೂ ಮುಖ್ಯವಾಗಿ ಸೊಪ್ಪಿನ ತರಕಾರಿಗಳು, ಕುಂಬಳ ಜಾತಿಯ ತರಕಾರಿಗಳು, ಬಹುವಾರ್ಷಿಕ ತರಕಾರಿಗಳನ್ನು ಬಹಳ ಸುಲಭವಾಗಿ ನೈಸರ್ಗಿಕ ಕೃಷಿಯಲ್ಲಿ ಬೆಳೆಯಬಹುದು. ಈ ತರಕಾರಿಗಳಿಗೆ ಹೆಚ್ಚಿನ ರೋಗ ಮತ್ತು ಕೀಟಗಳ ಬಾಧೆ ಕಡಿಮೆ ಇರುವುದರಿಂದ ಹೆಚ್ಚಿನ ಸಸ್ಯ ಸಂರಕ್ಷಣೆ ಕ್ರಮಗಳನ್ನು ಅನುಸರಿಸುವಂತಹ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಹೆಚ್ಚಿನ ತರಕಾರಿ ಬೆಳೆಗಳನ್ನು ನಾವು ಸಾವಯವ ವಿಧಾನದಲ್ಲಿ ಬೆಳೆಯಬಹುದು. ಮುಖ್ಯವಾಗಿ ನಾವು ಈ ಸಾವಯವ ಕೃಷಿಯಲ್ಲಿ ತರಕಾರಿಗಳನ್ನು ಬೆಳ್ಕೊಳ್ಳೋದಕ್ಕೆ ಯಾವ್ಯಾವ ತಳಿಗಳನ್ನು ಬಳಸ್ಕೊಳ್ಳೋದು ಒಳ್ಳೆಯದು ಅಂತೀರ? ತರಕಾರಿ ಬೆಳೆಗಳಲ್ಲಿ ಅನೇಕ ರೀತಿಯ ತಳಿಗಳನ್ನ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ್ದಾರೆ. ಅದರಲ್ಲೂ ಸಹ ಕೆಲವು ಪ್ರಮುಖವಾದ ರೋಗ ಕೀಟಗಳು ಸಹ ಬರ್ತವೆ. ನಾವು ಈ ಸಾವಯವ ವಿಧಾನದಲ್ಲಿ ನಾವು ಈ ತರಕಾರಿಗಳನ್ನು ಬೆಳೆದಾಗ ಸಾವಯವ ವಿಧಾನಗಳಲ್ಲೇ ನಾವು ಕೀಟ ಮತ್ತು ರೋಗಗಳನ್ನ ಹತೋಟಿ ಮಾಡಬೇಕು. ಅದಕ್ಕಾಗಿ ಕೆಲವು ಬೆಳೆಗಳಲ್ಲಿ ರೋಗ ನಿರೋಧಕ ತಳಿಗಳನ್ನ ಸಹ ನಾವು ಇದೆ. ಈಗ ಉದಾಹರಣೆಗೆ ಟೊಮೆಟೊದಲ್ಲಿ ಈ ಬ್ಯಾಕ್ಟೀರಿಯಾ ಸೊರಗು ರೋಗ ಒಂದು ಮುಖ್ಯವಾದ ಸಮಸ್ಯೆ. ಅದಕ್ಕೆ ನಿರೋಧಕ ತಳಿಗಳು ಇದೆ. ಉದಾಹರಣೆಗೆ ಅರ್ಕ ಅಭಿಜಿತ್, ಅರ್ಕ ಶ್ರೇಷ್ಠ, ಈ ತಳಿಗಳನ್ನ ಬಳಸೋದ್ರಿಂದ ನಾವು ಯಾವುದೇ ರಾಸಾಯನಿಕಗಳನ್ನು ಬಳಸುವ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ಟೊಮೆಟೊದಲ್ಲಿ ನಂಜು ರೋಗ ನಿರೋಧಕ ತಳಿಗಳು ಸಹ ಇದೆ. ಅದರಲ್ಲೂ ಸಹ ಸಂಕ್ರಾಂತಿ, ವೈಭವ್ ಮತ್ತೆ ಅರ್ಕ ಅನನ್ಯ ಎಂಬ ತಳಿಗಳನ್ನು ನಾವು ಸಾವಯವ ಕೃಷಿಯಲ್ಲಿ ಬೆಳೆಸೋದ್ರಿಂದ ಈ ನಂಜು ರೋಗವನ್ನು ತಡೆಗಟ್ಟಬಹುದು. ಇನ್ನು ಬೆಂಡೆಕಾಯಿಯಲ್ಲಿ ಸಿ ಹಳದಿ ನಂಜು ರೋಗ ಸಾಮಾನ್ಯವಾಗಿ ಬರುವಂತದ್ದು. ಇದನ್ನು ಸಹ ತಡೆದುಕೊಳ್ಳುವಂತಹ ಕೆಲವು ನಿರೋಧಕ ತಳಿಗಳಿದೆ. ಉದಾಹರಣೆಗೆ ಅರ್ಕ ಅನಾಮಿಕ, ಅರ್ಕ ಅಭಯ್, ಪರ್ಮನಿ ಕ್ರಾಂತಿ ಎಂಬ ಬೆಂಡೆ ತಳಿಗಳಿವೆ. ಇವುಗಳನ್ನು ಬಳಸೋದ್ರಿಂದ ನಾವು ಹಳದಿ ನಂಜು ರೋಗವನ್ನು ತಡೆಗಟ್ಟಬಹುದು. ಹಾಗೂ ಈ ಬದನೆಯಲ್ಲಿ ಬ್ಯಾಕ್ಟೀರಿಯಾ ಸೊರಗುರ ಬಹಳ ಮುಖ್ಯವಾದ ಒಂದು ಸಮಸ್ಯೆ. ಅದಕ್ಕೂ ಸಹ ನಿರೋಧಕ ತಳಿಗಳಾದಂತಹ ಅರ್ಕ ಕೇಶವ್, ಅರ್ಕ ನೀಲಕಾಂತ ತಳಿಗಳನ್ನು ಬಳಸೋದ್ರಿಂದ ನಾವು ಈ ರೋಗಗಳನ್ನ ತಡೆಗಟ್ಟಬಹುದು. ಇನ್ನು ಅಲಸಂದೆಯಲ್ಲಿ ಅರ್ಕ ಗಾರಿಮ ಮತ್ತು ಅರ್ಕ ಸುಮನ್ ತಳಿಗಳಿವೆ, ಅಭಿವೃದ್ಧಿಪಡಿಸಿದ ತಳಿಗಳು. ಇವು ತುಕ್ಕು ರೋಗ ನಿರೋಧಕ ತಳಿಗಳು. ಇನ್ನು ಗೋರಿಕಾಯಿಯಲ್ಲಿ ಪೂಸಾ ನೌವಾರ್ ಮತ್ತೆ ಗೌರಿ ಅಂತ ಈ ಬೂದಿ ರೋಗ ನಿರೋಧಕ ತಳಿಗಳನ್ನು ಸಹ ನಾವು ಬಳಸಬಹುದು. ಇನ್ನು ಬೀನ್ಸ್ನಲ್ಲಿ ಅರ್ಕ ಕೋಮಲ್, ಅರ್ಕ ಅನೂಪ್, ಇವು ಎಲೆ ಚಿಕ್ಕ ರೋಗ ಹಾಗೂ ತುಕ್ಕು ರೋಗ ನಿರೋಧಕ ತಳಿಗಳು. ಇವುಗಳನ್ನು ಸಹ ನಾವು ಸಾವಯವ ಕೃಷಿಯಲ್ಲಿ ತರಕಾರಿ ಬೆಳೆಯೋದಕ್ಕೆ ಉಪಯೋಗಿಸಬಹುದು. ಇನ್ನು ಮೆಣಸಿನಕಾಯಿಯಲ್ಲಿ ಬೂದಿ ರೋಗ ಮತ್ತು ನಂಜು ರೋಗ ನಿರೋಧಕ ತಳಿಗಳು ಸಹ ಇದ್ದಾವೆ. ಅವಕ್ಕೆ ಉದಾಹರಣೆ ಅರ್ಕ ಹರಿತ್, ಅರ್ಕ ಮೇಘನ ಎಂಬ ತಳಿಗಳು. ಇನ್ನು ಈರುಳ್ಳಿಯಲ್ಲಿ ಈ ಬ್ಲಾಚ್ ರೋಗ ನಿರೋಧಕ ತಳಿ ಇದೆ, ಅರ್ಕ ಕಲ್ಯಾಣ ಅಂತ. ಈ ತಳಿಯನ್ನು ನಾವು ಬಳಸೋದ್ರಿಂದ ಈ ಒಂದು ರೋಗ ನಿರೋಧಕ ಶಕ್ತಿ ತಳಿಗಳನ್ನು ಬಳಸೋದ್ರಿಂದ ಸಹ ನಾವು ಹೆಚ್ಚಿನ ಇಳುವರಿಯನ್ನು ನಿರೀಕ್ಷಿಸಬಹುದು. ಹೆಚ್ಚಿನ ಕುಂಬಳಕಾಯಿಗಳಿಗೆ ಯಾವುದೇ ರೀತಿಯ ರೋಗ ಮತ್ತು ಕೀಟಗಳ ಬಾಧೆ ಕಡಿಮೆ. ಅದರಲ್ಲೂ ಸಹ ಕೆಲವು ಈ ಕೆಂಪು ಕಂಬಳಿ ಹುಳ ಅಂತ ಬರ್ತದೆ, ಸಾಮಾನ್ಯವಾಗಿ ಕುಂಬಳ ಜಾತಿ ತರಕಾರಿಗಳಲ್ಲಿ ಬರುವಂತಹ ಹುಳ. ಇದಕ್ಕೆ ಕೆಲವು ಈ ಅರ್ಕ ಸೂರ್ಯಮುಖಿ ಅಂತ ಎಂಬ ಒಂದು ತಳಿ ಇದೆ. ಈ ತಳಿಯನ್ನು ಬಳಸಿದರೆ ನಾವು ಯಾವ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುವ ಅವಶ್ಯಕತೆ ಇರುವುದಿಲ್ಲ. ಇನ್ನು ಆಲೂಗಡ್ಡೆಯಲ್ಲಿ ಸಹ ಈ ಕೊನೆಯ ಅಂಗಮಾರಿ ರೋಗ ಬಹಳ ಮುಖ್ಯವಾದ ಸಮಸ್ಯೆ. ಇದಕ್ಕೂ ಸಹ ನಾವು ಇತ್ತೀಚೆಗೆ ನಿರೋಧಕ ತಳಿಗಳಿದೆ. ಉದಾಹರಣೆಗೆ ಕುಪ್ರಿ ಸೂರ್ಯ, ಕುಪ್ರಿ ಪುಕ್ರಾಜ್ ಎಂಬ ಆಲೂಗಡ್ಡೆ ತಳಿಗಳನ್ನು ಬಳಸೋದ್ರಿಂದ ಈ ಅಂಗಮಾರಿ ರೋಗಗಳನ್ನು ಸಹ ನಾವು ತಡೆಗಟ್ಟಬಹುದು. ಹೀಗೆ ನಾವು ರೋಗ ನಿರೋಧಕ ತಳಿಗಳನ್ನು ಬಳಸ್ಕೊಳ್ಳೋದು ಈ ಸಾವಯವ ಕೃಷಿಯಲ್ಲಿ ಬಹಳ ಮುಖ್ಯವಾಗುತ್ತೆ. ಇನ್ನು ಮುಖ್ಯವಾಗಿ ತರಕಾರಿ ಬೆಳೆಗಳಲ್ಲಿ ಅನುಸರಿಸಬೇಕಾದಂಥ ಸಾವಯವ ಬೇಸಾಯ ಕ್ರಮಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾರೆ. ಈ ಸಾವಯವ ಬೇಸಾಯ ಕ್ರಮಗಳ ಬಗ್ಗೆ ತಿಳಿಸ್ಕೊಳ್ಬೇಕು ಅಂದರೆ ಕಾಲಕಾಲಕ್ಕೆ ಸಾವಯವ ಬೇಸಾಯದಲ್ಲಿ ಮುಖ್ಯವಾಗಿ ನಿರ್ಮಲವಾದ ಒಂದು ವಾತಾವರಣ ಇರುವಂತೆ ಕಾಪಾಡಿಕೊಂಡು ಬರಬೇಕು. ಅದು ಬಹಳ ಮುಖ್ಯ. ಗೊಬ್ಬರವನ್ನು ಕಾಂಪೋಸ್ಟ್ ಆಗಿ ಕೊಡಬೇಕು. ಉಳಿದ ಭಾಗವನ್ನು ಬೆಳೆಯ ಅನುಕೂಲ ನೋಡಿಕೊಂಡು ಕೊಡಬೇಕಾಗ್ತದೆ. ಈ ಮಾಗಿ ಉಳುಮೆ ಅಥವಾ ಮುಂದಾಗಿ ಉಳುಮೆ ಮಾಡುವುದರಿಂದ ಹಲವಾರು ರೋಗಗಳ ಬಾಧೆಯನ್ನು ನಾವು ತಡೆಯಬಹುದು. ಬದುಗಳು ರೋಗ ಮತ್ತು ಕೀಟಗಳಿಗೆ ಆಶ್ರಯವಾಗಿರದಂತೆ ನೋಡಿಕೊಳ್ಬೇಕು. ಅಂದರೆ ಬದುಗಳನ್ನು ಚೆನ್ನಾಗಿ ನಿರ್ವಹಣೆ ಮಾಡಬೇಕು. ನೀರಿನ ಅವಶ್ಯಕತೆ ಜಾಸ್ತಿ ಇರುವಂತಹ ಬೆಳೆಗಳನ್ನು ಮುಂದಾಗಿ ಬಿತ್ತಬೇಕು. ಕಳೆಗಳನ್ನು ಹತೋಟಿಯಲ್ಲಿಡುವಂತೆ ಎಡಕುಂಟೆ ಹಾಯಿಸುವುದನ್ನು ಕೈಗೊಳ್ಳಬೇಕು. ಅಂತರ ಬೇಸಾಯ ಕ್ರಮಗಳನ್ನು ಅನುಸರಿಸಿದರೆ ನಾವು ಕಳೆಗಳನ್ನು ಹತೋಟಿ ಮಾಡಬಹುದು. ನೈಸರ್ಗಿಕವಾಗಿ ದೊರೆಯುವಂತಹ ವಸ್ತುಗಳನ್ನು ಕಾಲಕಾಲಕ್ಕೆ ಸುಲಲಿತವಾಗಿ ದೊರೆಯುವಂತೆ ನೋಡಿಕೊಳ್ಬೇಕು. ತೇವಾಂಶ ರಕ್ಷಣೆ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಎಡೆಕುಂಟೆ ಹಾಯಿಸಿ ನೀರು ಇಂಗುವಂತೆ ಭೂಮಿಯಲ್ಲಿ ನೋಡಿಕೊಳ್ಬೇಕು. ಪೂರ್ಣ ಬೆಳೆಯಾಗಿ ಬೆಳೆಯುವ ಬದಲು ಹಲವು ಬೆಳೆಗಳನ್ನು ಮಿಶ್ರ ಅಥವಾ ಅಂತರ ಬೆಳೆಗಳನ್ನಾಗಿ ಬಿತ್ತನೆ ಮಾಡುವುದು ಸಹ ಒಳ್ಳೆಯದು. ಉದಾಹರಣೆಗೆ ಆಲೂಗಡ್ಡೆಯಲ್ಲಿ ಬೀನ್ಸ್ ಅನ್ನು ಅಂತರ ಬೆಳೆಯನ್ನಾಗಿ ಬೆಳೆಯುವುದು. ಈ ಕುಂಬಳ ಜಾತಿಯ ಬೆಳೆಗಳ ಪ್ರಾರಂಭದ ಹಂತದಲ್ಲಿ ಸೊಪ್ಪಿನ ತರಕಾರಿಗಳನ್ನು ಮಧ್ಯಂತರ ಬೆಳೆಗಳನ್ನಾಗಿ ಬೆಳೆಯುವುದು. ಈರುಳ್ಳಿ ಜೊತೆಗೆ ಬೀನ್ಸ್ ಅನ್ನು ಮಧ್ಯಂತರ ಬೆಳೆಯಾಗಿ ಬೆಳೆಯುವುದು. ಈ ರೀತಿ ಮಧ್ಯ ಪೂರ್ಣ ಬೆಳೆಯುವ ಬದಲು ಮಧ್ಯಂತರ ಬೆಳೆಗಳನ್ನು ಸಹ ನಾವು ಬೆಳೆಯುವುದರಿಂದ ಈ ತರಕಾರಿಯಲ್ಲಿ ನಾವು ಹೆಚ್ಚಿನ ಇಳುವರಿಯನ್ನು ನಿರೀಕ್ಷಿಸಬಹುದು ಮತ್ತು ಉತ್ತಮ ಗುಣಮಟ್ಟದ ತರಕಾರಿಗಳನ್ನು ನಾವು ಪಡೆಯಬಹುದು. ಇನ್ನು ಈ ತರಕಾರಿಗಳಲ್ಲಿ ಸಾವಯವ ವಿಧಾನದಲ್ಲಿ ಯಾವ ರೀತಿ ಒಂದು ಸಸ್ಯ ಮಡಿಗಳನ್ನು ನಾವು ಮಾಡಿಕೊಂಡು ಸಸಿಗಳ ಉತ್ಪಾದನೆಯನ್ನು ಮಾಡ್ಕೋಬೇಕಾಗುತ್ತೆ? ತರಕಾರಿ ಬೆಳೆಗಳಲ್ಲಿ ಕೆಲವು ತರಕಾರಿಗಳನ್ನು ನಾವು ಸಸಿ ಮಡಿಗಳನ್ನು ಮಾಡಿಬಿಟ್ಟು ನಂತರ ನಾಟಿ ಮಾಡಬೇಕಾಗ್ತದೆ. ಇನ್ನು ಕೆಲವು ತರಕಾರಿಗಳನ್ನು ಬಿತ್ತನೆ ಬೀಜದ ಮುಖಾಂತರ ಸಹ ನಾವು ಬೆಳೆಯಬಹುದು. ಈ ಸಾಮಾನ್ಯವಾಗಿ ಸಸಿ ಮಡಿಗಳನ್ನು ಮಾಡಲಿ ಬೆಳೆಯುವಂಥ ತರಕಾರಿಗಳಲ್ಲಿ ಮುಖ್ಯವಾಗಿ ಟೊಮೆಟೊ, ಬದನೆ, ಮೆಣಸಿನಕಾಯಿ ಹಾಗೂ ಕೋಸು, ಎಲೆಕೋಸು ಮತ್ತು ಹೂಕೋಸು ಇವನ್ನೆಲ್ಲ ನಾವು ಸಸಿ ಮಡಿಗಳನ್ನು ಮಾಡಿ ಸಸ್ಯಗಳನ್ನು ಬೆಳೆಸಿ ಅದನ್ನು ನಂತರ ನಾಟಿ ಮಾಡಬೇಕು. ಇದಕ್ಕೆ ನಾವು ಈ ಸಸಿಮಡಿಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಎರಡು ವಿಧಾನ ಇದೆ. ಮೊದಲನೇ ವಿಧಾನದಲ್ಲಿ ಈ ಏರಿಸಿದ ಸಸಿಮಡಿಗಳಲ್ಲಿ ಸಸಿಗಳನ್ನು ಬೆಳೆಸುವಂಥದ್ದು. ಈ ವಿಧಾನದಲ್ಲಿ ಸಸಿಮಡಿಗಳಲ್ಲಿ ಪ್ಲಾಸ್ಟಿಕ್ ಹೊದಿಕೆಯಿಂದ ಮುಚ್ಚುವುದರಿಂದ ತೇವಾಂಶ ರಕ್ಷಣೆ ಆಗ್ತದೆ, ಕಳೆಗಳ ಹತೋಟಿ ಆಗ್ತದೆ. ಸಸಿಮಡಿಗಳಲ್ಲಿ ಕೊಟ್ಟಿಗೆ ಗೊಬ್ಬರ, ಎಲೆ ಹುಳು ಗೊಬ್ಬರ, ಟ್ರೈಕೋಡೋರ್ಮ ಎಂಬ ಶಿಲೀಂದ್ರನಾಶಕ ಮತ್ತು ಬೇವಿನ ಹಿಂಡಿಯನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಬೀಜಗಳನ್ನೇ ಬೆತ್ತಿ ಮಾಡುವುದು. ಸುಮಾರು 20-25 ದಿನಗಳಲ್ಲಿ ಉತ್ತಮ ಗುಣಮಟ್ಟದ ಸಸಿಗಳನ್ನು ನಾವು ಪಡೆಯಬಹುದು. ಎರಡನೇ ವಿಧಾನದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಅನುಸರಿಸುತ್ತಿರುವಂತಹ ಈ ಪ್ಲಾಸ್ಟಿಕ್ ಟ್ರೇಗಳಲ್ಲಿ ನಾವು ತರಕಾರಿ ಸಸಿಗಳನ್ನ ಬೆಳೆಸಬಹುದು. ಅದರಲ್ಲೂ ಮುಖ್ಯವಾಗಿ ಟೊಮೆಟೊ, ಕೋಸು, ಎಲೆ ಮತ್ತು ಹೂಕೋಸು, ಮೆಣಸಿನ ಗಿಡಗಳನ್ನು, ಬದನೆ ಗಿಡಗಳನ್ನು ನಾವು ಈ ವಿಧಾನದಲ್ಲಿ ನಾವು ಸಸಿಮಡಿಗಳನ್ನು ನಾವು ಬೆಳೆಸ್ತಾ ಇದ್ದೀವಿ. ಅದಕ್ಕೆ ಈ ತೆಂಗಿನ ನಾರಿನ ಹುಡಿಯನ್ನು ಬಳಸಿಬಿಟ್ಟು ಸಸಿಗಳನ್ನು ನಾವು ಬೆಳೆಸಬಹುದು. ಈ ರೀತಿ ಮಾಡಿದ ವಿಧಾನದಲ್ಲಿ ನಾವು ಉತ್ತಮ ಗುಣಮಟ್ಟದ ಸಸಿಗಳನ್ನು ಸಹ ನಾವು ಪಡೆಯಬಹುದು. ಅವು ನಾಟಿ ಮಾಡಲಿಕ್ಕೆ ಬರ್ತದೆ ಮತ್ತು ಈ ಚಳುವರಿಯನ್ನು ನಿರೀಕ್ಷಿಸಬಹುದು. ಇನ್ನು ನಾಟಿ ಮಾಡುವಂತ ಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ, ಜೊತೆಗೆ ಈ ನೇರವಾಗಿ ಬಿತ್ತನೆ ಮಾಡುವಂತ ಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಕೆಲವು ತರಕಾರಿಗಳನ್ನು ನಾನು ಈಗಾಗಲೇ ಹೇಳಿದಾಗೆ ಸಸಿಗಳನ್ನು ನೇರವಾಗಿ ನಾಟಿ ಮಾಡಬಹುದು, ಇತ್ತ ನೇರವಾಗಿ ಬಿತ್ತನೆಯನ್ನು ಮಾಡುವಂತ ಬರ್ತದೆ. ಈ ನೇರವಾಗಿ ಬಿತ್ತನೆ ಮಾಡುವಂತ ತರಕಾರಿಗಳಲ್ಲಿ ನಾವು ಈ ಬ್ಯಾಸಿಲಸ್ ಥುರಿಂಜಿನ್ಸಿಸ್ ಎಂಬ ಒಂದು ಜೈವಾಣು ಇದೆ. ಇದನ್ನು ನಾವು ಪ್ರತಿ 1 ಗ್ರಾಂ ಜೀವಾಣುವನ್ನು 1 ಲೀಟರ್ ನೀರಿನಲ್ಲಿ ದ್ರಾವಣ ಮಾಡಿಕೊಂಡು ಈ ಎಲೆಕೋಸು ಅಥವಾ ಹೂಕೋಸಿನ ಸಸಿಗಳಿಗೆ ನಾಟಿ ಮಾಡೋಕ್ಕಿಂತ ಮುಂಚೆ ಸಿಂಪರಣೆ ಮಾಡಬೇಕು ಅಥವಾ ಉಪಚರಿಸಬಹುದು. ಅಥವಾ ಗಿಡಗಳನ್ನು ನೆಡುವ ಸಮಯದಲ್ಲಿ 1% ದ್ರಾವಣದಲ್ಲಿ ಬೇರುಗಳನ್ನು ಹದ್ದಿ ನಂತರ ನಾಟಿ ಮಾಡಬೇಕು. ಜೀವಾಣು ಗೊಬ್ಬರಗಳಲ್ಲಿ ಬೇರು ಗಡ್ಡೆಗಳನ್ನು ಹದ್ದಿ ನಾಟಿ ಮಾಡುವುದು. ನಮ್ಮ ರೈತ ಬಾಂಧವರು ಇತ್ತೀಚೆಗೆ ಸಾವಯವ ಕೃಷಿಗಳಿಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಈ ಸಾವಯವ ವಿಧಾನದಲ್ಲಿ ತರಕಾರಿ ಉತ್ಪಾದನೆಯನ್ನು ಹೇಗೆ ಮಾಡಬಹುದು, ಯಾವ್ಯಾವ ಕ್ರಮಗಳನ್ನು ಅನುಸರಿಸಬಹುದು ಅನ್ನೋದ್ರ ಬಗ್ಗೆ ತಿಳಿಸೋಣ ಅಂತ ಅಂದು ತಮ್ಮದಿಷ್ಟೆಲ್ಲ ಕೇಳಿದೆ. ವಿವರವಾದಂಥ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ಇಂದ್ರೇಶ್ ಅವರೇ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಸಾವಯವ ತರಕಾರಿ ಬೇಸಾಯ ಈ ಕುರಿತು ಡಾಕ್ಟರ್ ಕೆಎಂ ಇಂದ್ರೇಶ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೆಂಪಣ್ಣ, ಈ ಸರ್ತಿನೂ ಕೂಡ ನಿನ್ನ ಬೆಳೆ ಯಾಕೋ ಸರಿಯಾಗಿ ಬಂದಿಲ್ವಲ್ಲಪ್ಪ. ಏನ್ ಮಾಡ್ಲಿ ರಂಗಣ್ಣ, ನಾನಂತೂ ಕಷ್ಟಪಟ್ಟು ಕೆಲಸ ಮಾಡ್ತಾನೇ ಇದ್ದೀನಿ. ಯೂರಿಯಾ ಗೊಬ್ಬರವನ್ನು ಅಬ್ಬರವಾಗಿ ಬಳಸ್ತಾ ಇದ್ದೀನಿ, ಆದ್ರೆ ಜಮೀನು ನನ್ನ ಮೇಲೆ ಯಾಕೋ ಬೇಜಾರು ಮಾಡ್ಕೊಂಡಂಗೆ ಕಾಣ್ತಾ ಆಯ್ತಲ್ಲ. ಅರೆ ಕೆಂಪಣ್ಣ, ಯೂರಿಯಾ ಜಾಸ್ತಿ ಹಾಕೋದ್ರಿಂದ ಬೆಳೆ ಚೆನ್ನಾಗಿ ಬರೋದಿಲ್ಲ ಕಣಪ್ಪ. ಮಣ್ಣು ಮತ್ತು ಬೆಳೆಯ ಅಗತ್ಯಕ್ಕೆ ಅನುಗುಣವಾಗಿ ಗೊಬ್ಬರ ಹಾಕಬೇಕು. ಸಾರಜನಕದ ಜೊತೆಗೆ ರಂಜಕ ಮತ್ತು ಪೊಟ್ಯಾಷನ್ನು ಕೂಡ ಕೊಡಬೇಕು. ಕೆಲವು ಸಂದರ್ಭದಲ್ಲಿ ಲಘು ಪೋಷಕಾಂಶಗಳನ್ನು ಕೂಡ ಕೊಡಬೇಕಾಗತ್ತೆ, ಬರೀ ಯೂರಿಯಾ ಹಾಕಬಾರದು. ಈ ವಿಷಯವನ್ನು ರೈತರಿಗೆ ತಿಳಿಸೋದಕ್ಕೆ ಭಾರತ ಸರ್ಕಾರ ಮಣ್ಣು ಆರೋಗ್ಯ ಚೀಟಿ ಸಾಯಿಲ್ ಹೆಲ್ತ್ ಕಾರ್ಡ್ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಈ ಮಣ್ಣು ಆರೋಗ್ಯ ಚೀಟಿ ಯೋಜನೆ ಅಂದ್ರೆ ಏನು ರಂಗಣ್ಣ? ಮಣ್ಣು ಆರೋಗ್ಯ ಚೀಟಿ ಯೋಜನೆಯಲ್ಲಿ ರೈತರ ಜಮೀನುಗಳ ಮಣ್ಣು ಮಾದರಿಗಳನ್ನು ಪರೀಕ್ಷಿಸಲಾಗುತ್ತೆ. ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳ ಮಟ್ಟ ಜೊತೆಗೆ ಅದರಲ್ಲಿರುವಂತಹ ಕುಂದುಕೊರತೆಗಳು ಈ ಪರೀಕ್ಷೆಯಿಂದ ಗೊತ್ತಾಗ್ತವೆ. ಬೆಳೆಗಳನ್ನು ಆಧರಿಸಿ ಪೋಷಕಾಂಶಗಳ ಶಿಫಾರಸನ್ನು ನೀಡಲಾಗುತ್ತೆ.